ನಮಸ್ಕಾರ. ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ಇಲಾಖೆ ಮತ್ತು ಆತ್ಮ ಯೋಜನೆ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಫಲಪುಷ್ಪ ಪ್ರದರ್ಶನ ಮತ್ತು ಸಾವಯವ ಸಿರಿಧಾನ್ಯ ಮೇಳವನ್ನು ನಾವು ಫೆಬ್ರವರಿ 1 ಮತ್ತು 2 ಹಾಗೂ 3 ರಂದು ತೋಟಗಾರಿಕಾ ಜಂಟಿ ನಿರ್ದೇಶಕರ ಕಚೇರಿ ಆವರಣ ಸಿರ್ಸಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ದಿನಾಂಕ ಫೆಬ್ರವರಿ 1 ರಂದು ಮುಂಜಾನೆ 11 ಗಂಟೆಗೆ ಉದ್ಘಾಟನೆ ಆಗೋದರೊಂದಿಗೆ ಪ್ರಾರಂಭ ಆಗುತ್ತೆ. ಈ ವರ್ಷದಲ್ಲಿ ನಾವು ಪ್ರಮುಖವಾಗಿ ಕೆಲವೊಂದಿಷ್ಟು ಆಕರ್ಷಣೆಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ವಿವಿಧ ಪುಷ್ಪಗಳಿಂದ ಆಪರೇಷನ್ ಸಿಂಧೂರು ಬಿಂಬಿಸುವ ರಫೇಲ್, ಸುದರ್ಶನ್ ಚಕ್ರ, ಬ್ರಹ್ಮೋಸ್ ಮಿಸೈಲ್ಗಳ ಒಂದು ಕಲಾಕೃತಿಗಳನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಮಹಿಳೆಯರು ಈ ಸರಿ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಗೆದ್ದಿದ್ದಾರೆ, ಅದನ್ನು ಕೂಡ ನಾವು ಪುಷ್ಪಗಳಿಂದ ತಯಾರಿಸಿದ ಕಲಾಕೃತಿಯಲ್ಲಿ ಅದು ವಿಶೇಷ ಆಕರ್ಷಣೆಯಾಗಿದೆ. ಒಟ್ಟಾರೆಯಾಗಿ ಈ ಸಾರಿ ಈ ವರ್ಷದ ಫಲಪುಷ್ಪ ಪ್ರದರ್ಶನವು ನಾರಿ ಶಕ್ತಿಯ ಒಂದು ಕಾನ್ಸೆಪ್ಟ್ ಅನ್ನು ಬಿಂಬಿಸ್ತಾ ಇದೆ. ಇದ್ರ ಜೊತೆಗೆ ಸಾವಯವ ಸಿರಿಧಾನ್ಯಗಳ ಪ್ರದರ್ಶನ ಮಳಿಗೆಗಳಿರ್ತವೆ, ಸಿರಿಧಾನ್ಯ ಕಲಾಕೃತಿಗಳು ಹಾಗೂ ಸಿರಿಧಾನ್ಯ ರಂಗೋಲಿಯನ್ನ ಕೃಷಿ ಇಲಾಖೆಯವರು ನಮ್ಮ ಇಲಾಖೆಯೊಂದಿಗೆ ಸಹಯೋಗದೊಂದಿಗೆ ಮಾಡ್ತಾ ಇದ್ದಾರೆ. ತದನಂತರ ರಾಣಿ ಚೆನ್ನಭೈರವ ದೇವಿ ಅವರ ಬಿಂಬಿಸುವ ಒಂದು ಕಾಳುಮೆಣಸಿನ ರಂಗೋಲಿಯನ್ನ ಹಾಗೂ ಕಾಳುಮೆಣಸಿಗಳ ಸ್ಥಳೀಯ ತಳಿಗಳ ಪ್ರದರ್ಶನವನ್ನ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನಂದ್ರೆ ಕಾಳುಮೆಣಸಿನ ವಿವಿಧ ತಳಿಗಳನ್ನ ರೈತರಾಗಿರ್ಬೋದು, ಪ್ರಮುಖ ಸಂಸ್ಥೆಗಳಾಗಿರ್ಬೋದು, ಪ್ರತಿ ವರ್ಷ ಅದರ ಉಪಯೋಗವನ್ನ ನಮ್ಮ ರೈತರು ಪಡ್ಕೋಬೇಕನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ. ತದನಂತರ ಸ್ವಲ್ಪ ದಿನಗಳ ಹಿಂದೆ ತೀರಿ ಹೋದ ದಿವಂಗತ ಸಾಲುಮರದ ತಿಮ್ಮಕ್ಕರ ಅವರ ಕಲಾಕೃತಿಯನ್ನು ಹೊಂದಿರುವಂತಹ ರಂಗೋಲಿಯನ್ನು ಕೂಡ ನಾವು ಬಿಡಿಸ್ತಾ ಇದ್ದೇವೆ. ಅದಾದ ನಂತರ ನಮ್ಮ ಸಸಿ ನಿಮ್ಮ ಮನೆ ಅಂಗಳದಲ್ಲಿ ಅನ್ನೋ ಒಂದು ಪರಿಕಲ್ಪನೆಯಡಿ ತೋಟಗಾರಿಕಾ ಸಸಿಗಳು, ಕೃಷಿ ಪ್ರಮುಖ ಸಸಿಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ ಡಿಸ್ಕೌಂಟ್ ರೇಟಲ್ಲಿ. ತದನಂತರ ತೋಟಗಾರಿಕಾ ಬೆಳೆಗಳ ಮೌಲ್ಯವರ್ಧಿತ ಉತ್ಪನ್ನಗಳ ಮಳಿಗೆಗಳನ್ನು ಕೂಡ ನಾವು ಹಾಕೊಂಡಿದ್ದೇವೆ. ವಿವಿಧ ವಿನ್ಯಾಸಗಳಲ್ಲಿ ಹೂಕುಂಡಗಳ ಜೋಡಣೆಯೊಂದಿಗೆ ಆಕರ್ಷಣೀಯವಾಗಿ ನಾವು ಈ ಪುಷ್ಪ ಪ್ರದರ್ಶನವನ್ನ ತಯಾರು ಮಾಡಿಕೊಂಡಿದ್ದೇವೆ. ಇದರೊಂದಿಗೆ ಮನೋರಂಜನಾತ್ಮಕ ಸೆಲ್ಫಿ ಫೋಟೋ ಪಾಯಿಂಟ್ಗಳನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಸರ್. ಎಸ್ಪೆಷಲಿ ನಮ್ಮ ಈ ಯುವ ಸಮೂಹವನ್ನ ಸೆಳೆಯೋಕೆ, ಯಾಕಂದ್ರೆ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಈಗಿನ ಜನ ಆಸಕ್ತಿಯನ್ನು ಕಳೆದುಕೊಳ್ಳೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ತದನಂತರ ಕೃಷಿ ಸಂಬಂಧಿತ ಇಲಾಖೆಗಳ ವಸ್ತು ಪ್ರದರ್ಶನ ಇರುತ್ತೆ. ಕೃಷಿ ಪರಿಕರ ಹಾಗೂ ಯಂತ್ರೋಪಕರಣಗಳ ಮಳಿಗೆಗಳನ್ನು ಹಾಕಿಕೊಳ್ಳಲು ನಾವು ಅವಕಾಶ ನೀಡಿದ್ದೇವೆ. ದಿನಾಂಕ 1/2/2026 8 ಗಂಟೆಯಿಂದ ಪುಷ್ಪ ರಂಗೋಲಿ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಯಾರಾದರೂ ಯಾವ ವಯಸ್ಸಿನವರಾದರೂ ಭಾಗವಹಿಸಬಹುದು. ಇದಕ್ಕೆ ಸ್ಪರ್ಧಾತ್ಮಕವಾದ ಒಂದು ಪ್ರೈಸ್ ಪ್ರಶಸ್ತಿಗಳನ್ನು ಕೂಡ ನಾವು ಇಟ್ಟಿದ್ದೇವೆ. ಅದೇ ದಿನ ಪುಷ್ಪ ರಂಗೋಲಿ ಸ್ಪರ್ಧೆ ಮುಗಿದ ನಂತರ ಕಾಳುಮೆಣಸು ಬಳಸಿ ತಯಾರಿಸಿದ ಆರತಿಯ ತಟ್ಟೆಯ ಸ್ಪರ್ಧೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಸರ್. 2ನೇ ತಾರೀಕು ಅಂದ್ರೆ 2ನೇ ಒಂದು ಪುಷ್ಪ ಪ್ರದರ್ಶನದಲ್ಲಿ ಕಾಳುಮೆಣಸಿನಿಂದ ತಯಾರಿಸಿದ ಖಾದ್ಯಗಳನ್ನೇ ಕಾಳುಮೆಣಸಿಂದ ಮಾಡಿ ಅದನ್ನ ಸ್ಪರ್ಧೆಯಲ್ಲಿ ನಾವು ಇಟ್ಕೊಂಡಿದ್ದೇವೆ. ಈ ಕಾಳುಮೆಣಸಿನಿಂದ ತಯಾರಿಸಿದ ಖಾದ್ಯಗಳನ್ನ ಜಡ್ಜ್ ಮುಖಾಂತರ ನಾವು ಇದನ್ನು ಆಯ್ಕೆ ಮಾಡಿ ಅವರಿಗೆ ಸೂಕ್ತ ಪ್ರಶಸ್ತಿಯನ್ನು ಕೊಡುವ ಒಂದು ಕಾರ್ಯಕ್ರಮ ಇದೆ. ನಂತರ 3ನೇ ದಿನ ಅಂದ್ರೆ ಕೊನೆಯ ದಿನ 10:30 ತೋಟಗಾರಿಕಾ ವಿಚಾರಗಳ ಗೋಷ್ಠಿಯನ್ನು ಇದೆ. ಅದರಲ್ಲಿ ಪ್ರಮುಖವಾಗಿ ಅಡಿಕೆ ಬೆಳೆಯಲ್ಲಿ ಎಲೆ ಚುಕ್ಕೆ ರೋಗದ ನಿರ್ವಹಣೆ ಹಾಗೂ ಅಡಿಕೆ ಬೆಳೆಯಲ್ಲಿ ಅಂತರ್ಬೆಳೆಯಾಗಿ ಕಾಫಿ ಎನ್ನುವ ಒಂದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಇದಲ್ಲದೆ ಈ ವರ್ಷ ನಾವು ನಾರಿ ಶಕ್ತಿಯನ್ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರೋದ್ರಿಂದ ಪ್ರಮುಖವಾಗಿ ಜಿಲ್ಲೆಯಲ್ಲಿ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡಿದಂತಹ ಮಹಿಳೆಯರಿಗೆ ನಾವು ಸನ್ಮಾನವನ್ನು ಮಾಡಿಕೊಳ್ಳುವಂತಹ ಕಾರ್ಯಕ್ರಮಗಳನ್ನು ಇಟ್ಟಿದ್ದೇವೆ. ಇದರೊಂದಿಗೆ ಈ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ ಇಲಾಖೆಯಿಂದ ಅನುಮೋದಿತ ನರ್ಸರಿಗಳು ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಸಿರ್ಸಿಯವರಿಂದ ವಿಶೇಷವಾದ ರಿಯಾಯಿತಿ ದರದಲ್ಲಿ ನಾವು ತೋಟಗಾರಿಕಾ ಸಸಿಗಳನ್ನು, ಅದರಲ್ಲೂ ಸೇವಂತಿಗೆ, ದಾಸವಾಳ, ಗುಲಾಬಿ ಹಾಗೂ ಪ್ಯಾನ್ಸಿ, ಡಯಾಂಥಸ್, ವಿವಿಧ ಆಕರ್ಷಣೀಯ ಇಂಡೋರ್ ಪ್ಲಾಂಟ್ಸ್ಗಳನ್ನು, ಔಟ್ಡೋರ್ ಪ್ಲಾಂಟ್ಸ್ಗಳನ್ನು ಹಾಗೂ ಗೇರು, ಗೋಡಂಬಿ ಸಸಿಗಳನ್ನು, ಅಡಿಕೆ ಸಸಿಗಳನ್ನು, ತೆಂಗಿನ ಸಸಿಗಳನ್ನು ಕೂಡ ವಿತರಿಸೋಕೆ ಅವಕಾಶ ಕೊಟ್ಟಿದ್ದೇವೆ. ಆಸಕ್ತರು ಇದನ್ನು ಬಂದು ಖರೀದಿಸಬಹುದು. ಹೆಚ್ಚಿನ ವಿವರಗಳಿಗೆ ನೀವು ಫಲಪುಷ್ಪ ಪ್ರದರ್ಶನಕ್ಕೆ ಬಂದಾಗೂ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಈ ಸಿರ್ಸಿಯಿಂದ ಬಿಟ್ಟು ಬೇರೆ ತಾಲೂಕಿನಿಂದ ಆದರೆ ಸಮೀಪದ ತೋಟಗಾರಿಕಾ ಇಲಾಖೆ ತಮ್ಮ ತಾಲೂಕಿನ ಹೆಡ್ ಕ್ವಾರ್ಟರ್ ಇರುತ್ತೆ, ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾಗಿ ಎಲ್ಲರಲ್ಲೂ ನನ್ನ ವಿನಂತಿ, ಈ 3 ದಿನ ನಡೆಯುವ ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಇದುವರೆಗೂ ಶಿರಸಿಯ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಫೆಬ್ರವರಿ 1-3ರವರೆಗೆ ಆಯೋಜಿಸಲಾಗಿರುವ ಫಲಪುಷ್ಪ ಪ್ರದರ್ಶನ ಮತ್ತು ಸಿರಿಧಾನ್ಯ ಮೇಳದ ಕುರಿತು ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ತೋಡದ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ರೈತ ಮಹಿಳೆಯ ಸವಾಲುಗಳು ಈ ಕುರಿತು ಯಲ್ಲಾಪುರ ಬಿಸ್ಕೋಡು ಮೀನಾಕ್ಷಿ ತಿಮ್ಮಣ್ಣ ಭಟ್ ಅವರೊಂದಿಗೆ ಸಂದರ್ಶನ. ಮೀನಾಕ್ಷಿ ತಿಮ್ಮಣ್ಣ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಬದಲಾದಂತಹ ಒಂದು ಸನ್ನಿವೇಶ, ಬದಲಾದಂತಹ ಒಂದು ಪರಿಸ್ಥಿತಿಯಲ್ಲಿ ಮಹಿಳೆಯರ ಜವಾಬ್ದಾರಿ ಏನು? ಮಹಿಳೆಯರ ಜವಾಬ್ದಾರಿಗಳ ಬಗ್ಗೆ ಹೇಳಬೇಕಂದ್ರೆ ಮಹಿಳೆಯರದ್ದೇ ಹೆಚ್ಚು ಜವಾಬ್ದಾರಿಯಾಗಿ ಈಗ ನಮಗೆ ಕಾಣ್ತಾ ಇದೆ. ಯಾಕೆಂದ್ರೆ ಮಹಿಳೆಯರು ನಡೆದು ಬಂದ ದಾರಿಯಾಗ್ಲಿ ಅಥವಾ ಯಾವುದೇ ಒಂದು ಸವಾಲನ್ನು ಎದುರಿಸುವುದು ಆಗ್ಲಿ ಸುಲಭದ ಮಾತಲ್ಲ. ಯಾಕೆಂದ್ರೆ ನಾವು ಮನೆಯ ಪರಿಸರದಿಂದ ಹೊರಗೆ ಕಾಲಿಟ್ಟು ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾದಾಗ ನಾವು ಕಷ್ಟದ ಸನ್ನಿವೇಶವನ್ನು ಎದುರಿಸಬೇಕಾಗ್ತದೆ. ಯಾಕೆಂದ್ರೆ ನಮಗೆ ಹೊರಗೆ ಕಾಲಿಡುವ ತನಕ ಹೊರಗಿನ ಸಮಸ್ಯೆಗಳ ಬಗ್ಗೆ ನಮಗೆ ಅರಿವಿರುವುದಿಲ್ಲ. ನಾವೇ ನಿಭಾಯಿಸಬೇಕಾಗಿ ಬಂದಾಗ ತುಂಬಾ ಕಷ್ಟ ಆಗ್ತದೆ ನಮಗೆ. ಹಾಗಾಗಿ ಈಗ ನನ್ನ ಬಗ್ಗೆ ಹೇಳುದಾದ್ರೆ ಅಥವಾ ನಮ್ಮ ಊರಿನ ಮಹಿಳೆಯರ ಬಗ್ಗೆ ಹೇಳುದಾದ್ರೆ, ಈಗ ನಾನು ಅಂದ್ರೆ ವಿದ್ಯಾಭ್ಯಾಸವನ್ನು ಮುಗಿಸಿ PUC TCH ಎಲ್ಲ ಮುಗಿಸಿ ವೃತ್ತಿ ಜೀವನವಾಗಿ ಶಿಕ್ಷಕಿಯಾಗಿ ಗೌರ್ಮೆಂಟ್ ಅದರಿಂದಾನೇ ಆಯ್ಕೆ, ಗೌರ್ಮೆಂಟ್ ನಿಂದನೇ ಆಯ್ಕೆಯಾಗಿ ದೂರದ ನಮಗ್ ದೂರ ಸ್ವಲ್ಪ ಹಳಿಯಾಳದಲ್ಲಿ ಪ್ರಥಮವಾಗಿ ಶಿಕ್ಷಕಿಯಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸ್ತಾ ಇರುವಾಗ ಆಮೇಲೆ ನಮ್ಮ ಊರಿಗೆ ವರ್ಗಾವಣೆ ಅಂತ ತಗೊಂಡೆ. ಅನಿವಾರ್ಯ ಕಾರಣ ಇತ್ತು. ಹಾಗೆ ಅದು ಮುಂದುವರಿದು ವೃತ್ತಿ ಜೀವನವನ್ನು ಮಾಡ್ತಾ ಇರುವಾಗ ಆಗ್ಲೂ ಕೂಡ ಸವಾಲಿತ್ತು. ಮನೆಯನ್ನು ನಿಭಾಯಿಸಬೇಕು, ಹಟ್ಟಿಯನ್ನು ನಿಭಾಯಿಸಬೇಕು. ಅಂದ್ರೆ ನಾವು ಸಾಂಪ್ರದಾಯಿಕವಾಗಿ ಕೃಷಿಯನ್ನೇ ಅವಲಂಬಿಸುವ ಕುಟುಂಬವಾದ್ದಕ್ಕೆ ಕಷ್ಟ ಇರ್ತದೆ. ಆಳು ಕಾಳುಗಳನ್ನು ಸುಧಾರಿಸಬೇಕು, ಎಲ್ಲ ಕಷ್ಟ ಇರುವುದೇ. ಹೇಗೋ ಸುಧಾರಿಸ್ಕೊಂಡು ನಾವು ಹಾಗೆ ಮುಂದುವರೆದು ಬರ್ತಿರುವಾಗ ಹೀಗೆ ಏನೋ ಒಂದು ಅಚಾನಕ್ ಆಗಿ ನಮಗೆ ಕಷ್ಟ ಎದುರಾಯ್ತು. ಕಷ್ಟ ಅಂದ್ರೆ ನಮ್ಮ ಅತ್ತೆಯವರಿಗೆ ಸ್ವಲ್ಪ ಸೀಕಾಗಿ ನಾನು ನನ್ನ ವೃತ್ತಿಯನ್ನು ತ್ಯಜಿಸಬೇಕಾದಂತಹ ಸಂದರ್ಭ ಬಂತು. ಏನು ನನಗ ಇದು ದಾರಿನೇ ಇರಲಿಲ್ಲ. ಆಗ ನನಗೆ ಏನನ್ಸಿದ್ದು ಅಂದ್ರೆ, ಈಗ ಕೃಷಿ ಇದೆ, ನಮಗೆ ಕೃಷಿ ಜಮೀನಿದೆ, ಅದನ್ನು ನಂಬಿದವರನ್ನು ಕೃಷಿ ತೋ ನಾಸ್ತಿ ದುರ್ಭಿಕ್ಷ ಹೇಳುವ ಒಂದು ಗಾದೆ ಮಾತಿದೆ. ನಾವು ಸರ್ಕಾರಿ ಕೆಲಸದಲ್ಲಿ ಇದ್ರೂ ಕೂಡ ನಾವು ಕೃಷಿಯನ್ನೇ ಇನ್ನು ಮುಂದೆ ನಮ್ಮ ವೃತ್ತಿ ಜೀವನವನ್ನಾಗಿ ಸ್ವೀಕರಿಸುವ ಹೇಳಿ ಅದನ್ನು ಅಂದ್ರೆ ರಿಸೈನ್ ಮಾಡಿ ಆಮೇಲೆ ನಾನು ನಮ್ಮ ಊರಿನಲ್ಲಿ ನಮ್ಮ ತೋಟದಲ್ಲೇ ನಾನು ಮತ್ತೆ ನನ್ನ ಯಜಮಾನರು ಸೇರಿ ನಾವು ಕೃಷಿಯನ್ನು ಆರಂಭಿಸಿದ್ವಿ. ಈ ಸ್ಥಿತ್ಯಂತರ ಆಗುವುದಕ್ಕಿಂತ ಮೊದಲು ಕುಟುಂಬದವರ ಒಂದು ಪ್ರೋತ್ಸಾಹ ಹೇಗಿತ್ತು ಅಂತ? ನಾಲ್ಕು ಗೋಡೆ ಅಥವಾ ಮನೆಯನ್ನ ಬಿಟ್ಟು ಹೊರಗಡೆ ಒಂದು ಉದ್ಯೋಗಕ್ಕೆ ಹೋಗುವಂತಹ ಒಂದು ಸಂದರ್ಭ ಬಂದಾಗ ಮನೆಯವರ ಒಂದು ಪ್ರೋತ್ಸಾಹ ಮನಸ್ಥಿತಿ ಹೇಗಿತ್ತು? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅವರ ಪ್ರೋತ್ಸಾಹದಿಂದಾನೇ ನಾನು ಎಲ್ಲವನ್ನು ಅಂದಿನಿಂದ ಇಂದಿನವರೆಗೂ ಕೂಡ ನಾನು ಏನೇ ಮಾಡ್ತಾ ಇದ್ರು ಅದಕ್ಕೆ ನನ್ನ ಯಜಮಾನರು ನಮ್ಮ ಮನೆಯವರು, ನಾನು ಬಾಲ್ಯದಲ್ಲಿ ನನ್ನ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು. ಹಾಗೆ ಈಗ ನಮ್ಮ ಮನೆಯವರು ನನ್ನ ಯಜಮಾನರು ಮತ್ತು ಮಗ ಪ್ರತಿಯೊಂದಕ್ಕೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಾನು ಇಷ್ಟು ಮುಂದೆ ಬರಲಿಕ್ಕೆ ಕಾರಣ ಆಗಿದೆ. ವೃತ್ತಿ ಜೀವನದಲ್ಲಿಯೂ ಈಗಲೂ ಕೂಡ ನಾನು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಸರಿಗ, ಕೌಟುಂಬಿಕ ಕಾರಣಕ್ಕಾಗಿ ನೀವು ಸರ್ಕಾರಿ ಉದ್ಯೋಗವನ್ನ ತ್ಯಜಿಸಿ ಮತ್ತೆ ಕೃಷಿ ಭೂಮಿಗೆ ಬಂದ್ರಿ. ಬಂದಾಗ ಪರಿಸ್ಥಿತಿ ಹೇಗಿತ್ತು? ಬಂದಾಗ ನಮ್ಮ ಮನೆ ಪರಿಸ್ಥಿತಿ ಏನು ಕೆಟ್ಟದಿರ್ಲಿಲ್ಲ. ಮತ್ತೆ ನಾವು ಆರ್ಥಿಕವಾಗಿ ತೀರಾ ದುರ್ಬಲರಾಗಿರ್ಲಿಲ್ಲ ಅವಾಗ. ಆಮೇಲೆ ದುರ್ಬಲರಾಗ್ಬೇಕಾಗಿ ಬಂತು. ಯಾಕೆಂದ್ರೆ ಅಡಿಕೆಗೆ ಸ್ವಲ್ಪ ರೋಗ ಬಂತು, ತೋಟದ ತುಂಬಾ ಬಾಳೆ ಇತ್ತು, ಬಾಳೆಗಳಿಗೆ ಎಲ್ಲ ಧ್ವಂಸ, ಹಂದಿ ಮತ್ತೆ ಇದು ಮಂಗ ಕಾಡು ಕಾಡ್ಕೋಣ ಆನೆ ದಾಳಿ ಆಯ್ತು ಅನ್ಸರ್ತೀಯ, ಎಲ್ಲ ನಾವು ನೆಟ್ಟ ಅಡಿಕೆ ಗಿಡಗಳೆಲ್ಲ ನಾಶವಾಗೋದು. ಅವಾಗ ನಾವು ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದ್ರೆ ಸ್ವಲ್ಪ ನಮಗೆ ಕಷ್ಟ ಆಯ್ತು. ಆದ್ರೂ ನಾವು ಆಮೇಲೆ ಕೋಕೋ ಗಿಡಗಳನ್ನ ನೆಟ್ಟಿವಿ, ಏಲಕ್ಕಿ ನೆಟ್ಟಿವಿ, ಅದಕ್ಕೆ ತುಂಬಾ ಮಂಗಗಳ ಕಾಟ. ಆದ್ರೂ ನಾವು ಅದಕ್ಕೆ ಏನೋ ಬಲೆ ಹಾಕಿಯೋ ಏನೋ ನಮಗ್ ಮನೆಗೆ ಬೇಕಾದಷ್ಟು. ಆಮೇಲೆ ನಾನು ಹೇಗೂ ಮನೆಯಲ್ಲೇ ಇರ್ತಿದ್ನಲ್ಲ, ನಮ್ಮ ಮನೆಗೆ ಏನು ತರಕಾರಿ ಬೇಕೋ ವರ್ಷವಿಡೀ ನಾವೇ ಬೆಳ್ಕೊಳ್ತೇವೆ. ನಮಗೆ ನೀರಿನ ವ್ಯವಸ್ಥೆ ಚೆನ್ನಾಗುಂಟು, ಅಂದ್ರೆ ಜರಿ ನೀರಿನ ಬುಡದಲ್ಲಿರುವ ಜನರು ನಾವು. ಹಂಗಾಗಿ ನಮಗೆಲ್ಲ ನೀರಿಂದ ಏನೂ ಕೊರತೆ ಇಲ್ಲ. ಹಾಗ ಮನೆಗೆ ಬೇಕಾದಂತಹ ಎಲ್ಲ ತರಕಾರಿಗಳನ್ನು ನಾವೇ ಬೆಳ್ಕೊಳ್ತೇವೆ. ಸ್ವಲ್ಪ ಅದನ್ನೇ ವಿಶ್ಲೇಷಣೆ ಮಾಡೋದಿದ್ರೆ, ಮನೆಗೆ ಪೂರಕವಾಗಿ ವರ್ಷ ಪೂರ್ತಿ ನೀವು ಸಾವಯವ ತರಕಾರಿ ಬೆಳೆಯುವಂತಹ ಒಂದು ವಿಧಾನ ಹೇಗೆ ಮತ್ತು ಹೇಗೆ ಏನೇನು ನಿರ್ವಹಣಾ ಕ್ರಮವನ್ನು ಮಾಡ್ತೀರಿ? ಅಂದ್ರೆ ನಾವು ಮಳೆಗಾಲದಲ್ಲಿ ಬೇರೆ ಬೇರೆ ತರಕಾರಿಗಳು, ಹಾಗೆ ಬೇಸಿಗೆಯಲ್ಲಿ ಸೊಪ್ಪು ಅದನ್ನು ಬೆಳಿತೇವೆ ನಾವು. ಹೊರವೆ ಸೊಪ್ಪು, ಮೆಂತೆ ಸೊಪ್ಪು, ಆಮೇಲೆ ಪಾಲಕ್ ಸೊಪ್ಪು, ಮೂಲಂಗಿ, ಈಗ ನಮ್ಗೆ ಬೆಳೆ ಕೈಗೆ ಬರ್ತಾ ಇದೆ ಅದು. ಅಂದ್ರೆ ನಾವು ಅಕ್ಟೋಬರ್ ನಂತರದ ಇದರಲ್ಲಿ ಮಡಿ ಮಾಡಿ ಅಥವಾ ನಾವು ಮನೆಗಾಗಿ ಮಾಡ್ಕೊಳ್ಳೋದಕ್ಕೆ ಸಣ್ಣ ಪ್ರಮಾಣದಲ್ಲಿ ಮಾಡ್ತೇವೆ. ಅಲ್ಲಿ ಬೇರೆ ಇರುವೆ ಇಂಥದ್ದೇನು ತಿನ್ನದೆ ಹೋದ ಹಾಗೆ ನಾವು ಅದನ್ನು ಬೂದಿಯನ್ನು ಸುತ್ತಲೂ ಹಾಕಿ ಬೀಜ ಮಾಡಿ ಆಮೇಲೆ ಅದನ್ನು ಮತ್ತೊಂದು ಓಳಿಯಲ್ಲಿ ನೆಡ್ತೇವೆ. ಅವಾಗ ಅದು ಚಂದ ಸಸಿ ಆಗ್ತದೆ. ಅಂದ್ರೆ ಈ ವಾತಾವರಣ ಈಗ ಅಂದ್ರೆ ಈಗ ನಾವು ಅದನ್ನು ಡಿಸೆಂಬರ್ ಜನವರಿ ತನಕ ಸೊಪ್ಪು ಸೊದೆಗೆ ಹೇಳಿ ಮಾಡಿಸಿದಂತ ಕಾಲ. ನಮ್ಮಲ್ಲಿ ಅಷ್ಟೆಲ್ಲ ಕೀಟಬಾಧೆ ಇಲ್ಲ. ಹರಿವೆ ಮೆಂತೆ ಇಂಥ ಸೊಪ್ಪೆಲ್ಲ ನಮ್ಮ ಮನೆಗೆ ಬೇಕಾದ್ರೆ ನಾವು ಬೆಳ್ಕೊಳ್ಬಹುದು. ಅದನ್ನು ನಿರ್ವಹಣೆ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಎತ್ತರದ ಓಳಿಯನ್ನು ಮಾಡಿ ಅದರಲ್ಲಿ ಬೀಜವನ್ನು ನೆಟ್ಟಾಗ ಬೆಂಡೆ ಆಮೇಲೆ ನಾವು ಅಂಗಿ ಕಸೆ ಸೋಡ್ಗೆ ಅಂತ ಹೇಳ್ತೇವೆ ಉದ್ದುದ್ದದ್ದು ಬೀನ್ಸ್ ಅಲ್ಸಂಡೆ ಉದ್ದ ಅಲ್ಸಂಡೆ ಮಾಡ್ತೇವೆ. ಹಾ ಮೀಟರ್ ಅಲ್ಸಂಡೆ ಮತ್ತೆ ನಾವು ಗಿಡ ಬೀನ್ಸು ಅದೆಲ್ಲ ಹಾಕ್ತೇವೆ. ಕುಂಬಳ ಆಮೇಲೆ ಸೋರೆಕಾಯಿ ಇಂಥದ್ದೆಲ್ಲ ಮೊಗೆಕಾಯಿ ಸೌತೆಕಾಯಿ ಇಂಥದ್ದೆಲ್ಲ ಮಳೆಗಾಲದಲ್ಲಿ ಆಗುವಂತಹ ತರಕಾರಿಗಳು. ಮೊಗೆಕಾಯಿ ಮತ್ತೆ ಮುಳ್ಳು ಸೌತೆ ಈಗಲೂ ಬೆಳಿತೇವೆ, ಅವಾಗ್ಲೂ ಬೆಳಿತೇವೆ ನಾವು ಮಳೆಗಾಲದಲ್ಲೂ. ಅದಕ್ಕೆ ಸ್ವಲ್ಪ ಎತ್ತರವನ್ನು ಮಾಡಿ ಓಳಿಯನ್ನು ಎತ್ತರ ಮಾಡಿ ಬೀಜ ಹಾಕಿದಾಗ ಚೆನ್ನಾಗಿ ಬೆಳೆ ಬರ್ತದೆ. ಅದಕ್ಕೆ ಸಾವಯವ ಗೊಬ್ಬರವನ್ನೇ ಹಾಕ್ತೇವೆ. ಮತ್ತೆ ನಾನು ಮನೆಯಲ್ಲೇ ಆ ತರಕಾರಿ ಬೆಳೆಗಳಿಗೆ ಬೇಕಾದಂತಹ ಜೀವಾಮೃತವನ್ನು ತಯಾರು ಮಾಡ್ಕೊಂಡಿರ್ತೇನೆ. ಸ್ವಲ್ಪ ಹೇಳಿ ಜೀವಾಮೃತ ಅಂದ್ರೆ ಏನು? ಜೀವಾಮೃತ ಅಂದ್ರೆ ಅದು ಪೂರಕ ಪೋಷಕಾಂಶ. ನಾವು ಯಾವುದೇ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸದೆಯ ನಮ್ಮಲ್ಲಿ ಹಟ್ಟಿ ಇದೆ ಮತ್ತೆ ನಾಲ್ಕು ದನಗಳಿದ್ದಾವೆ, ನಾನು ಅದ್ರ ದಿನಾನು ಅದರ ಗಂಜಲವನ್ನು ಸಂಗ್ರಹಣೆ ಮಾಡ್ಕೊಳ್ತೇನೆ. ಆಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿ ತೌಡು ಮತ್ತೆ ಹುಳಿಮಜ್ಜಿಗೆ ಸ್ವಲ್ಪ ಬೆಲ್ಲ ಆಮೇಲೆ ಮತ್ತೇನಾದ್ರು ಒಂದು ಪುಡಿ ಅಂದ್ರೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಸ್ವಲ್ಪ ನಮ್ದು ವೇಸ್ಟೇಜ್ ಇದ್ದದ್ದು ಚಾ ಪುಡಿ ನಾವು ಚಾ ಮಾಡಿರ್ತೇವೆ ಕಾಫಿ ಪುಡಿ ನಾವು ಮಾಡಿ ಮುಗಿದದ್ದು ಅದನ್ನು ತಗೊಂಡು ಹೋಗಿ ಅದರಲ್ಲೇ ಹಾಕ್ಬೇಕು. ನಾಲ್ಕು ದಿನ ಇಡಬೇಕು. ಆಮೇಲೆ ನೀವು ಅದಕ್ಕೆ ಮತ್ತೂ ಚೆನ್ನಾಗಿ ಮಾಡುವುದಾದ್ರೆ ಬೆಳ್ಳುಳ್ಳಿ ನಿಂಬೆ ಎಲೆ ನಿಮ್ಮ ಮನೆಯಲ್ಲಿ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವಂತಹ ಎಲೆಗಳನ್ನು ಮಿಕ್ಸಿಯಲ್ಲಿ ಮಾಡಿ ಬಾಳೆಹಣ್ಣು ಸಿಪ್ಪೆ ಇದನ್ನೆಲ್ಲ ಹಾಕಿದ್ರೆ ಅದು ಒಳ್ಳೆ ಫಲಿತಾಂಶವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಹೂವಿನ ಗಿಡ ತರಕಾರಿ ಗಿಡಕ್ಕೆಲ್ಲ ಅದನ್ನು ನೀರು ಬೆರೆಸಿ ಸ್ವಲ್ಪ ಪ್ರಮಾಣದಲ್ಲಿ ನಾಲ್ಕು ದಿನಕ್ಕೊಮ್ಮೆ ಅಥವಾ 5 ದಿನಕ್ಕೊಮ್ಮೆ ಹಾಕ್ಲೇಬೇಕು. ಅವಾಗ ಅಲ್ಲಿ ಕೀಟಾಣು ಆ ವಾಸನೆಗೆ ಕೀಟಾಣು ಬರುವುದಿಲ್ಲ. ಇದನ್ನ ನಾನೇ ಕಂಡುಕೊಂಡ ವಿಧಾನ ಕೇಳಿದ್ದು ನಾನು ನಾಟಿ ವೈದ್ಯರಿಂದಲವ ಯಾಕೆ ಮಾಡಬಾರದು ಅಂತ ಆಲೋಚನೆ ಬಂತು. ಹಾಗಾಗಿ ಆದ್ರೂ ಕೂಡ ನಮಗೆ ತರಕಾರಿ ಬೆಳೆಯಲ್ಲಿ ಬಹಳ ಸಮಸ್ಯೆ ಉಂಟು. ಹಕ್ಕಿಗಳು ಬಂದು ಹೂವನ್ನು ತಿಂದ್ಬಿಡ್ತವೆ, ಆಗ ಅಲಸಂಡೆ ಬೆಳೆಯುವುದಿಲ್ಲ. ಹಾಗೆ ಅಂದ್ರೆ ಕಾಂಡ ಕೊರಕ ಕೀಟಾಣು ಬಹಳ. ಒಮ್ಮೆ ನಾವು ಬೆಳೆ ತಕೊಂಡ ಮೇಲೆ ಆಮೇಲೆ ಮತ್ತ ಬೆಂಡೆಲ್ಲಾದ್ರೂ ಹಗಲಕಾಯಿ ಯಾವ್ದ್ರಲ್ಲಾದ್ರೂ ತೂತಾಗ್ತದೆ, ಹಳದಿ ರೋಗ ಬಂದ್ಬಿಡ್ತದೆ ಅದಕ್ಕೆ. ಹಾಗಾಗಿ ಆದ್ರೂ ನಾವು ಕಷ್ಟ ಪಡ್ಬೇಕು. ಆಮೇಲೆ ಈಗ ನಾನು ನೀವು ಹೇಳಿದ್ರಲ್ಲ ನಾನು ಕೃಷಿ ಒಂದೇ ಅಲ್ಲ, ಈಗ ನನಗೆ ಏನಾಯ್ತು ಅಂದ್ರೆ ನಮ್ಮ ಊರ್ನವರೆಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಬಂತು. ಅವಾಗ ನಾನು ಕೃಷಿ ಕ್ಷೇತ್ರದಲ್ಲಿದ್ರೂ ಮತ್ತೆ ನಾನು ಅದಕ್ಕೆ ಹೋಗ್ಬೇಕಾಗಿ ಬಂತು ಊರ್ನವರ ಒತ್ತಾಯಕ್ಕೆ. ನೀವು ಟೀಚರ್ ಆಗಿದ್ದವರು, ಒಮ್ಮೆ ನೀವು ಇದು ರಾಜಕೀಯ ಕ್ಷೇತ್ರಕ್ಕೆ ಗ್ರಾಮ ಪಂಚಾಯತಿಗೆ ಒಮ್ಮೆ ನೀವು ಇದು ಮಾಡ್ಬೇಕು, ಸ್ಪರ್ಧೆ ಮಾಡ್ಬೇಕು ಅಂತ. ಯಾರಿಗೂ ನಮಗೆ ಸುತರಾಮ ಇಷ್ಟ ಇರಲಿಲ್ಲ, ಆದ್ರೂ ನಾನು ಏನ್ ಮಾಡಿದೆ ಅವಾಗ ಎಲ್ಲರೂ ಒತ್ತಾಯಕ್ಕೆ ನೋಡುವಂತ ನಾಮಪತ್ರವನ್ನು ಸಲ್ಲಿಸಿದೆ. ನೀವು ಪ್ರಚಾರಕ್ಕೆ ಏನು ಹೋಗುದು ಬೇಡ ಅಂದ್ರು, ನಾನು ಸ್ವಲ್ಪ ಟ್ರೈ ಮಾಡಿದೆ ಅಷ್ಟೇ. ಯಾಕೆಂದ್ರೆ ನನಗೆ ಸುಲಭ ಇತ್ತು, ನಾನು ಕಲಿಸಿದ ಸ್ಟೂಡೆಂಟ್ಸು ನಮ್ಮ ಊರ್ನವರೇ, ನಾನು ವೋಟ್ ಹಾಕುದಿತ್ತು ಅದಕ್ಕೆ. ಆಮೇಲೆ ನಾನು ಗೆದ್ದು ಬಂದೆ. ಗೆದ್ದು ಬಂದ ಮೇಲೆ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾಯ್ತು. ಆಗ ನಾನು ಸಮಸ್ಯೆಯನ್ನು ಎದುರಿಸಲಿಕ್ಕೆ ಬರೀ ಹೋರಾಟ ಮಾಡಬೇಕಾಯ್ತು. ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದ ನಂತರ ನೀವು ಎದುರಿಸಿರುವಂತಹ ಒಂದು ಸವಾಲುಗಳು ಗ್ರಾಮ ಪಂಚಾಯತಿ ಅಂದ್ರೆ ನಿಜವಾದ ಸರ್ಕಾರ ಇರುವುದು ಗ್ರಾಮ ಪಂಚಾಯತಿಯಲ್ಲೇ. ಅಲ್ಲಿ ಸವಾಲುಗಳು ಕೇಂದ್ರ ಸರ್ಕಾರ ಯಾವ ಸವಾಲು ಎದುರಿಸ್ತದೆಯೋ ಎಲ್ಲಾ ಸವಾಲುಗಳ ಪ್ರತಿರೂಪ ನಮ್ಮ ಗ್ರಾಮ ಪಂಚಾಯತಿ. ಯಾಕೆಂದ್ರೆ ಎಲ್ಲಾ ಜನರ ಸಮಸ್ಯೆಗಳಿಗೆ ಊರ್ನಲ್ಲಿ ಸಿಗೋರು ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು. ಯಾಕೆಂದ್ರೆ ಪ್ರತಿಯೊಂದು ಊರು ಅಂದ್ಮೇಲೆ ಅಲ್ಲೊಂದು ಸಮಸ್ಯೆ ಇರ್ತದೆ. ನೀರಿಂದು ಮೂಲಭೂತವಾಗಿ ನೀರು, ರಸ್ತೆ, ಮನೆಗಳು, ಬಡವರಿಗೆ ನಾವು ಸ್ಪಂದನೆ ಮಾಡಬೇಕು. ಆದ್ರೆ ನಾವು ನಮ್ಮದೇ ಆದ ಒಂದು ಲಿಮಿಟ್ನಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಅನುದಾನಗಳ ಲಭ್ಯತೆ ಮತ್ತೆ ಆ ಪಂಚಾಯತದ ಮೂಲ ಆದಾಯ ಅದನ್ನು ಅನುಸರಿಸಿಕೊಂಡು ನಾವು ಕ್ರಿಯಾ ಯೋಜನೆಯನ್ನು ಮಾಡಿ ಖರ್ಚು ಮಾಡ್ಬೇಕಾಗ್ತದೆ. ನಾವು ಅಂದ್ರೆ ಈ ಗ್ರಾಮ ಪಂಚಾಯತಿಗೆ ಏನು ನಮಗೆ ಮೊದಲು ನಾವು ಕ್ರಿಯಾ ಯೋಜನೆಯನ್ನು ಮಾಡಬೇಕು, ಗ್ರಾಮ ಯೋಜನೆಯನ್ನು, ಗ್ರಾಮ ನಕ್ಷೆಯನ್ನು ತಯಾರು ಮಾಡಬೇಕು. ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು? ಈಗ ಎಲ್ಲಾ ಕಡೆ ರಸ್ತೆಯನ್ನು ಕೇಳಿರ್ತಾರೆ, ಎಲ್ಲರಿಗೂ ನಾವೇನು ಪೂರೈಕೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲರಿಗೂ ಒಂದೇ ಸಲ ಅನುದಾನದ ಲಭ್ಯತೆ ಇರುವುದಿಲ್ಲ, ನೀರು ಪೂರೈಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಿ ಅತ್ಯಂತ ಅಗತ್ಯ ಇದೆ ಹೇಳುವುದನ್ನು ನೋಡಿಕೊಂಡು ಹಣದ ಲಭ್ಯತೆ ಮೇಲೆ ನಾವು ಕ್ರಿಯಾ ಯೋಜನೆಯನ್ನು ಮಾಡಿ ಊರಿನ ಅಭಿವೃದ್ಧಿಗೆ ನಾವು ನೋಡ್ಕೊಳ್ತೇವೆ. ಬಹಳ ಸಮಸ್ಯೆ ಇದೆ, ಸಮಸ್ಯೆಯನ್ನು ಎದುರಿಸಬೇಕು. ಹೆಜ್ಜೆ ಹೆಜ್ಜೆಗೂ ಬರುವಂತಹ ಸಮಸ್ಯೆಗಳನ್ನು ಎದುರಿಸಿ ನಾವು ನಮ್ಮದೇ ಆದ ಒಂದು ನಿರ್ಧಾರದಲ್ಲಿ ಮುಂದುವರಿಯುವುದೇ ಬದುಕು. ನಿಜವಾಗ್ಲೂ ಹೌದು, ನಾವು ಮತ್ತೆ ಅಲ್ಲಿ ಭಯಂಕರ ಒತ್ತಡಕ್ಕೆ ಒಳಗಾಗಬೇಕಾಗ್ತದೆ. ರಾಜಕೀಯ ಅಂದ್ರೆ ಹಾಗೆಯ, ಅದನ್ನು ನಾವು ಸಮರ್ಥವಾಗಿ ಎದುರಿಸಬೇಕು. ಯಾಕೆಂದ್ರೆ ನಮ್ಮದೇ ಒಂದು ದಿಟ್ಟ ನಿಲುವಿರಬೇಕು ಅಲ್ಲಿ. ವೃತ್ತಿಯಿಂದ ನೀವು ಶಿಕ್ಷಕರಾಗಿ ಸ್ವಯಂ ನಿವೃತ್ತಿಯನ್ನ ಪಡೆದಂತವರು, ಈ ವೃತ್ತಿ ಬದುಕು ನಿಮ್ಮ ಸಾಮಾಜಿಕ ಬದುಕಿಗೆ ಯಾವ ರೀತಿ ನೆರವಾಗಿದೆ? ವೃತ್ತಿ ಬದುಕು ನನಗೆ ತುಂಬಾ ನೆರವಾಗಿದೆ. ಯಾಕೆಂದ್ರೆ ನಾವಲ್ಲಿ ಆ ವೃತ್ತಿಯಲ್ಲಿ ಶಿಕ್ಷಕಿಯಾದಾಗ ನಾನು ಓದುತ್ತಿರುವ ಜ್ಞಾನ ಮತ್ತೆ ಇಲ್ಲಿ ಕೆಲಸ ಮಾಡುತ್ತಿರುವ ಜ್ಞಾನಕ್ಕೆ ತಾಳಮೇಳ ಇಲ್ಲದೆ ಇದ್ರುವ ನನಗೆ ತಾಳ್ಮೆಯಿಂದ ಇದನ್ನು ನಿಭಾಯಿಸುವಂತ ಶಕ್ತಿಯನ್ನು ಅವಾಗ ಓದಿದ ಜ್ಞಾನ ನನಗೆ ಕೊಟ್ಟಿದೆ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಂದ್ರೆ ಸಾಮಾನ್ಯ ಜ್ಞಾನದ ಒಂದು ಹಂತದ ಮೇಲೆ ನಾವು ಈ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲ ಅಂದ್ರೆ ಕಷ್ಟ ಆಗ್ತದೆ. ಹಾಗಾಗಿ ಈಗಲೂ ನನಗೆ ಖುಷಿ ಇದೆ. ಆ ಶಿಕ್ಷಕ ವೃತ್ತಿಯನ್ನು ನಾನು ತ್ಯಜಿಸಿದಾಗ ಸ್ವಲ್ಪ ಕಷ್ಟ, ನನಗೆ ಬೇಜಾರಿತ್ತು. ಆ ಬೇಜಾರನ್ನು ನಾನು ಕೃಷಿಯಲ್ಲಿ ಮರೆತೆ. ಆಮೇಲೆ ಈಗಲೂ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಸಾವಯವ ತರಕಾರಿ ಕೃಷಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನನಗೆ ಇಲ್ಲಿ ಒಂದು ಕುತೂಹಲಕರೆಯಾದಂತಹ ಒಂದು ಪ್ರಶ್ನೆ ಇದೆ, ಈ ಬೀಜಗಳನ್ನ ಸಂರಕ್ಷಣೆ ಮಾಡುವುದು ಹೇಗೆ ಮುಂದಿನ ಫಸಲಿಗೆ ಅಂತ? ಬೀಜಗಳನ್ನು ಸಂಗ್ರಹಿಸುವುದು ಕಷ್ಟ. ಆದ್ರೆ ನಾವು ಅದನ್ನೇನ್ ಮಾಡ್ತೇವೆ, ತರಕಾರಿ ಈಗ ಬೆಳೆ ಬಂದ ಕೂಡ್ಲೆಯ ಮೊದಲಿಗೆ ಬದನೆ ಇರ್ಬಹುದು, ಮೆಣಸಿರ್ಬಹುದು, ಬೆಂಡೆ ಇರ್ಬಹುದು, ಅಥವಾ ಬೀನ್ಸ್ ಇರ್ಬಹುದು, ಮೊದಲಿಗೆ ಆಗಿರುವಂತಹ ತರಕಾರಿಯನ್ನು ನಾವು ಅದನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ತೇವೆ. ಅದನ್ನು ಒಣಗಿಸಿ, ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ, ಆಮೇಲೆ ಅದನ್ನು ಗಾಳಿ ಆಡದಂತಹ ಒಂದು ಇದರಲ್ಲಿ ಕ್ಯಾನ್ ಅಲ್ಲಿ ಕ್ಯಾನಿಂಗ್ ಮಾಡ್ತೇವೆ ಚೆನ್ನಾಗಿ. ಅದಕ್ಕೆ ನಾನೇನ್ ಮಾಡ್ತೇನೆ ಅಂದ್ರೆ ಕಾಳುಮೆಣಸಿನ ಪುಡಿ ಮತ್ತೆ ಇದು ಬಿಲ್ವ ಪತ್ರೆ, ಇದು ಕರಿಬೇವು ಸೊಪ್ಪು, ಬೇವಿನ ಸೊಪ್ಪು, ಇಂಥದ್ದೆಲ್ಲ ಸೊಪ್ಪು ಒಣಗಿಸಿ ಅದರ ಮಧ್ಯದಲ್ಲಿ ನಾನು ಈ ಬೀಜದ ಬೆಂಡೆಕಾಯಿಯನ್ನೇ ಹಾಕಿಟ್ಕೊಳ್ತೇನೆ. ಹಾಗೆ ನನಗೆ ಇಂಟ್ರೆಸ್ಟ್ ಉದ್ದ ಬೆಂಡೆ, ದೊಡ್ಡ ಬೆಂಡೆ ಅಂತದೆಲ್ಲ ಬೇರೆ ಬೇರೆಯವ್ರು ಹೇಳಿದಾಗ ತರಿಸ್ಕೊಳ್ತೇನೆ ನಾನು. ಈಗಂತೂ ಬೇರೆ ಬೇರೆ ತಳಿಯ ಬೀಜಗಳು ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಮಂಗಗಳ ಹಾವಳಿಯಿಂದ ಕಡಿಮೆ ಆಯ್ತು. ಮತ್ತೆ ನನಗೆ ಎಲ್ಲಾದ್ರೂ ಯಾರಾದ್ರೂ ಹೇಳಿದಾಗ, ಈಗ ಮೊನ್ನೆ ಉದಾಹರಣೆಗೆ ಹೇಳ್ತೇನೆ ನಾನೊಂದು, ಭರತರಾಜಕೆರೆ ಮನೆ ಅಂತ ಶೃಂಗೇರಿಯವರು, ಅವ್ರು ಅಲ್ಲಿ ಶೃಂಗೇರಿಗೆ ನಮ್ಮ ಮನೆಯವರು ಹೋದಾಗ ಅವ್ರು ಫೇಸ್ಬುಕ್ ನಲ್ಲಿ ಹಾಕಿದಂತ ಆನೆ ಬೆಂಡೆ ಅಂತ ಹೇಳಿದ್ರು. ಅವರು ದೊಡ್ಡ ಆಗ್ತದೆ ಅದು, ಅಂದ್ರೆ ಚೆನ್ನಾಗಿ ಬೆಳೆನು ಬರ್ತದೆ. ಅವ್ರ ಮನೆಗೆ ಹೋಗಿ ನನ್ಗೆ ಅವರು ಭರತರಾಜ್ ಕೆರೆ ಮನೆಯವರು ಬೀಜ ಕೊಟ್ಟಿದ್ದಾರೆ ಈಗ. ಹಾಗೆ ಈಗ ಇಲ್ಲಿ ರಾಜೇಶ್ವರಿ ಧೂಳಿಯವರು ಬಂದಿದ್ರು, ಅವ್ರ ಮನೆಯಲ್ಲಿ ಕೆಲವೊಂದು ಬೀಜ ಸಿಗ್ತದೆ. ಅವರ ಮಾವನವರು, ಅವರ ಯಜಮಾನರು ಎಲ್ಲ ಒಳ್ಳೆ ಕೃಷಿಕರು, ತರಕಾರಿ ಬೆಳೆಯಲ್ಲಿ ನನ್ಗಿಂತ ಅವರೇ ಮುಂದಿದ್ದಾರೆ. ಹಾಗಾಗಿ ಅವ್ರ ಹತ್ರ ನಾನು ಕೇಳ್ತೇನೆ, ಇವರ ಮಾರ್ಗದರ್ಶನವನ್ನು ತಕೊಳ್ತೇನೆ ನಾನು, ಹಿರಿಯರಿದ್ದಾರೆ. ಈ ಸಾಂಪ್ರದಾಯಿಕ ತಳಿಗಳು, ಬೇರೆ ಬೇರೆ ವಿಧಗಳ ತರಕಾರಿ ತಳಿಗಳಿವೆ, ಅವುಗಳ ಒಂದು ಸಂರಕ್ಷಣೆ ಮಾಡುವಂತ ಒಂದು ಅಗತ್ಯ ಏನು ಅಂತ, ಈಗ ಈಗಾಗಲೇ ನಾವು ಹೇಳುವಂತಹದ್ದು ಹೈಬ್ರಿಡ್ ತಳಿಗಳು ಬರ್ತಾ ಇವೆ ಅಂತ ಹೇಳಿ, ಈ ಸಾಂಪ್ರದಾಯಿಕ ತಳಿಗಳ ಒಂದು ಮಹತ್ವ ಏನು? ಸಾಂಪ್ರದಾಯಿಕ ತಳಿಗಳು ಚೆನ್ನಾಗಿ ಅಂದ್ರೆ ಅದು ಅಳಿದು ಹೋಗುದಿಲ್ಲ, ಆದ್ರೆ ನಾವು ಅದನ್ನು ಅಳಿದು ಹೋಗುವ ಹಾಗೆ ಅಂದ್ರೆ ಈ ಹೈಬ್ರಿಡ್ ತಳಿಗಳ ದಾಳಿಯಿಂದ ಕೆಲವೊಂದು ಮೂಲ ತಳಿಗಳು ಅಳಿದು ಹೋಗ್ತಾ ಇದ್ದಾವೆ. ಗೆಡ್ಡೆ ಗೆಣಸಿರ್ಬಹುದು, ಆಮೇಲೆ ಈ ಹರಿವೆ, ಬೆಂಡೆ ಇಂಥದ್ರಲ್ಲಿ ಕೂಡ ಹಿಂದೆ 10 ವರ್ಷಗಳ ಹಿಂದೆ ನಮ್ಮನೆಯಲ್ಲಿ ಬೆಳೀತಾ ಇದ್ದ ತಳಿ ಈಗ ಎಲ್ಲ ಕಡೆ ಕಾಣ್ತಾ ಇಲ್ಲ. ನಾವೊಂದೇ ಅದನ್ನು ಮಾಡ್ತಾ ಇರ್ತೇವೆ. ಒಮ್ಮೊಮ್ಮೆ ಆ ಸಾಂಪ್ರದಾಯಿಕ ತಳಿ ಬೀಜಗಳಲ್ಲಿ ಇಳುವರಿ ಕಡಿಮೆ ಇರ್ತದೆ, ಆದ್ರೆ ಅದನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಅಂದ್ರೆ ಅದರಲ್ಲಿ ರೋಗ ಬಾಧೆ ಸ್ವಲ್ಪ ಕಡಿಮೆ, ರುಚಿಯು ಜಾಸ್ತಿ, ಮತ್ತೆ ನಾವು ನಿರ್ವಹಣೆ ಅದಕ್ಕೆ ಕಷ್ಟ ಇರುವುದಿಲ್ಲ. ಕೇವಲ ಜೀವಾಮೃತವನ್ನು 4 ದಿವಸಕ್ಕೆ ಕೊಟ್ಟರಾಯ್ತು, ನಳನಳಿಸುವ ಸೊಪ್ಪು ಎಲ್ಲ ತರಕಾರಿ ರೆಡಿಯಾಗಿರ್ತದೆ. ಹಾಗಾಗಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು, ಮಹತ್ವದ್ದಿದೆ ಅದು. ಬೇರೆ ಬೇರೆ ತರಕಾರಿಯನ್ನ ಬೆಳೆಯುವಂತಹದ್ದು ಎಷ್ಟು ಮುಖ್ಯವೋ ಹಾಗೆ ಆರೋಗ್ಯದಾಯಕವಾಗಿ ಅವುಗಳನ್ನ ಅಡುಗೆ ಮಾಡುವಂತಹದ್ದು ಕೂಡ ಬಹಳಷ್ಟು ಮುಖ್ಯವಾಗ್ತದೆ. ಈ ಸಾಂಪ್ರದಾಯಿಕ ಶೈಲಿ ಈಗಲೂ ಕೂಡ ಉಳ್ಕೊಂಡಿದೆಯಾ ಅಥವಾ ಫಾಸ್ಟ್ ಫುಡ್ ಇಂದ ಹಾಳಾಗಿ ಹೋಗಿದೆಯಾ? ಇಲ್ಲ ನಮ್ಮಲ್ಲಿ ಅಂದ್ರೆ ನಮ್ಮೂರಿನಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಪಂಚಾಯತದ ಮಟ್ಟದಲ್ಲೇ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೇಳ್ತೇವಲ್ಲ ಎಲ್ಲೂ ಫಾಸ್ಟ್ ಫುಡ್ನ ಹಾವಳಿ ಇಲ್ಲ. ನಾವು ಎಲ್ಲರೂ ಸಾಂಪ್ರದಾಯಿಕ ರೀತಿಯಲ್ಲಿ ನಮಗೆ ತಿಳಿದ ಹಿಂದಿನವರು ಅನುಸರಿಸಿಕೊಂಡು ಬಂದ ಕ್ರಮದಲ್ಲೇ ನಾವು ಬದುಕ್ತಾ ಇದ್ದೇವೆ. ಅಂದ್ರೆ ಫಾಸ್ಟ್ ಫುಡ್ ಅಂತ ತಿನ್ನುವುದೇ ಇಲ್ಲ ಅಂತಲ್ಲ, ಅಪರೂಪಕ್ಕೊಮ್ಮೆ ಮೇಳಕ್ಕೆ ಹೋಗಿರ್ತೇವೆ, ಮತ್ತೆ ಹೋಟೆಲಿಗೆ ನಮಗೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಹೋಗಿರ್ತೇವೆ, ಏನೋ ಒಂದು ತಿಂತೇವೆ. ನಾವು ಅದನ್ನ ಮನೆಯಲ್ಲಿ ಮಾಡ್ತೇವೆ. ಈಗ ಯಾವುದೇ ಫಾಸ್ಟ್ ಫುಡ್ ಇರಲಿ ನಾವೆಲ್ಲವನ್ನು ಮನೆಯಲ್ಲೇ ಮಾಡ್ಲಿಕ್ಕೆ ಕಲ್ತ್ಕೊಂಡಿದ್ದೇವೆ. ಯೂಟ್ಯೂಬ್ ನಿಂದ ಅಷ್ಟು ನಾವು ಮಾಡ್ಲಿಕ್ಕೆ ಕಲ್ತ್ಕೊಂಡಿದ್ದೇವೆ ಈಗ. ಹಾಗಾಗಿ ಫಾಸ್ಟ್ ಫುಡ್ ದಾಳಿ ಈ ಕಡೆ ಇಲ್ಲ. ಸಾಂಪ್ರದಾಯಿಕವಾಗಿ ದೋಸೆ ಇಡ್ಲಿ ಮತ್ತೆ ನಮಗೆ ತಿಳಿದಂತಹ ಬೆಲ್ಲ ಹಾಕಿ ಅಕ್ಕಿಯಿಂದ ಮಾಡುವಂತಹ ಖಾದ್ಯ ಎಲ್ಲ ನಾವು ಚಂದಾಗಿ ಮಾಡ್ತೇವೆ. ಹೊರಗಿನಿಂದ ಬಂದವರಿಗೆಲ್ಲ ಉಣಬಡಿಸ್ತೇವೆ. ನಮ್ಮ ಮಾತುಕತೆಯನ್ನ ರೈತ ಮಹಿಳೆ ಅಥವಾ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಒಂದು ಸಂದರ್ಭದಲ್ಲಿ ಎದುರಿಸಬೇಕಾಗಿರುವಂತಹ ಸವಾಲುಗಳ ಬಗ್ಗೆ ಬಂತು. ಇನ್ನು ಏನೇನು ಸವಾಲುಗಳಿವೆ? ತುಂಬಾ ಸವಾಲುಗಳಿವೆ. ನಮಗೆ ಮುಖ್ಯವಾಗಿ ಹಳ್ಳಿಯಲ್ಲಿ ಈಗ ಮಂಗಗಳ ನಿರ್ವಹಣೆ, ಹಂದಿ, ನವಿಲು, ಆಮೇಲೆ ಒಳಿಲು, ಮರದಿಂದ ಮರಕ್ಕೆ ಹಾರಿ ಬರುವಂತ ಈ ಇದು ಇಷ್ಟು ನಿರ್ವಹಣೆಯನ್ನು ನಮ್ಮ ಅರಣ್ಯ ಇಲಾಖೆಯವರು, ನಾವು ಅವರಿಗೆ ಎಷ್ಟು ಸಾರಿ ಹೇಳಿದ್ರು ಅವರು ಅದ್ರ ಬಗ್ಗೆ ಏನೂ ಒಂದು ಕ್ರಮ ತಗೊಳ್ತಾ ಇಲ್ಲ. ಈಗ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ 2.5 ವರ್ಷ ಆಯ್ತು. ಮೊದಲು ಸದಸ್ಯ ಆಗಿದ್ದಾಗ ನಮ್ಮ ಅರಣ್ಯ ವಲಯ ಅರಣ್ಯಾಧಿಕಾರಿಗಳನ್ನು ಭೇಟಿಯಾದ್ವಿ. ಎಲ್ಲಾ ಕಡೆ ನಾವು ಹೋದಲ್ಲಿ ಹೇಳುವುದಿದೆಯಾ, ನಾವು ಕಾರವಾರದಲ್ಲಿ ಧರಣಿ ಕೂತಿದ್ವಿ, ಮೆಂಬರ್ಸ್ ಎಲ್ಲ ಹೋಗಿ ಇಡೀ ದಿನ ಬಿಸಿಲಲ್ಲಿ ಧರಣಿ ಮಾಡಿ ಎಲ್ಲರನ್ನು ಕರೆಸಿ ಅವರಿಗೆ ಹೇಳಿ ಆಗಿದೆ. ಆಮೇಲೆ ನಾವು ಎಲ್ಲರಿಗೂ ಹೇಳಿ ಆಗಿದೆ. ಆದ್ರೆ ರೈತರಿಗೆ ಮುಖ್ಯವಾಗಿ ಪ್ರಾಣಿ ಬಾಧೆ ನಿವಾರಣೆ ಆದ್ರೆ ರೈತರ ಜೀವನ ಸುಖಮಯವಾಗಿರ್ತದೆ. ಇಷ್ಟೇ, ಮನುಷ್ಯರಿಂದ ಆಗ್ಬಹುದು ಅಥವಾ ಕಾನೂನಿನಿಂದ ಆಗ್ಬಹುದು, ಈ ಕಾಡು ಪ್ರಾಣಿಗಳ ನಿರ್ವಹಣೆ ಮಾಡುವುದಕ್ಕೆ ಸಾಧ್ಯವಾಗಬಹುದಾ? ಇಲ್ಲ, ಈಗಿನ ಮಟ್ಟದಲ್ಲಿ ಅದು ನಾವು ಅರಣ್ಯ ಇಲಾಖೆಯವರಿಂದಾಗ್ಲಿ ಯಾರಿಂದಲೂ ಸಾಧ್ಯವಾಗದ ಸಮಸ್ಯೆಯಾಗಿ ಬೆಳೆದಿದೆ ಅದು. ಅದನ್ನು ನಾವು ಎದುರಿಸುವ ಮಾರ್ಗವನ್ನು ನಾವೇ ಕಂಡುಕೊಳ್ತೇವೆ. ಯಾಕೆಂದ್ರೆ ಏನೋ ಒಂದು ಬಲೆಯೋ ಅಥವಾ ಇದು ವಿದ್ಯುತ್ ಬೇಲಿ ಅಥವಾ ವಿದ್ಯುತ್ ಏನೋ ಒಂದು, ಹಾ ಈಗ ಇದರಲ್ಲೆಲ್ಲ ನೋಡಿಕೊಂಡು ರೈತರಿಗೆ ಮಾರ್ಗದರ್ಶನ ಮಾಡುವಂತ ವಿಜ್ಞಾನಿಗಳು ಇದ್ದಾರೆ. ಅವರು ಅಷ್ಟು ದಿವಸಕ್ಕೆ ಏನೋ ಒಂದು ಸಭೆಯನ್ನು ನಡೆಸ್ತಾರೆ. ನಾವು ಅಲ್ಲಿಗೆ ಹೋಗಿ ಅವರಿಂದ ಕೇಳಿ ತಿಳಿದು, ಖರ್ಚು ವೆಚ್ಚ ದೊಡ್ಡದು ಇರ್ತದೆ, ಒಮ್ಮೆ ಸಾಲ ಸೋಲ ಮಾಡಿ ಆದ್ರೂ ನಾವು ಅದನ್ನ ಮಾಡಿಕೊಂಡ್ರೆ 10 ವರ್ಷ ನಮಗೆ ಪರಿಹಾರ ಸಿಕ್ಕಂಗಾಗ್ತದೆ. ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇವುಗಳನ್ನು ಒಳ್ಳೆಯ ಉಪಯೋಗವನ್ನು ಹೇಗೆ ಪಡ್ಕೊಳ್ಬಹುದು? ಒಳ್ಳೆ ಉಪಯೋಗವನ್ನೇ ಪಡ್ಕೊಳ್ಬೇಕು. ನಾವು ಪಡ್ಕೊಳ್ಬಹುದು. ನಾವು ಗೃಹಿಣಿಯರು ಮನೆಯಲ್ಲಿರ್ತೇವೆ, ಒಂದ್ಸಲಿ ನಾವು ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅವಾಗ ನಾವು ಈಗ ಏನ್ ಮಾಡಿದ್ದೇವೆ, ಸಾಮಾಜಿಕ ಮಾಧ್ಯಮವನ್ನೇ ಉಪಯೋಗಿಸ್ಕೊಂಡು ನಾವು ಏನ್ ಮಾಡ್ತಾ ಇದ್ದೇವೆ, ಕೆಲವೊಂದಷ್ಟು ವಿಷಯಗಳನ್ನು ಕಲಿತಾ ಇದ್ದೇವೆ. ಅಡಿಗೆ ಕ್ಲಾಸ್ ನಡೀತದೆ. ಅಂದ್ರೆ ನಮ್ಮ ಊರಿನಲ್ಲೇ ಮಹಿಳಾ ಸ್ವಸಹಾಯ ಸಂಘ, ವೈಭವ ಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘ ಅಂತ ನಮ್ಮದೊಂದು ಸಂಘ ಮಾಡ್ಕೊಂಡಿದ್ದೇವೆ. ನಾವು 14 ಜನ ನಮ್ಮವರೇ ಮೆಂಬರ್ ಇದ್ದೇವೆ. ಆಮೇಲೆ ನಾವು ಅದರಲ್ಲಿ ಅಡಿಗೆ ಬಗ್ಗೆ ಹೇಳ್ಕೊಡ್ತಾರೆ, ಹೊಸ ಅಡಿಗೆ ಬಗ್ಗೆ ಭಗವದ್ಗೀತೆಯನ್ನು ಹೇಳ್ಕೊಡ್ತಾರೆ, ಭಜನೆಗಳನ್ನು ಕಲಿತಾ ಇದ್ದೇವೆ. ಹಾಗೆ ತಾಳಮದ್ದಲೆ ಸಾಂಪ್ರದಾಯಿಕವಾಗಿ ನಾವು ಏನು ಒಂದು ಸಂಗೀತವನ್ನು ಕಲಿತಾ ಇದ್ದೇವೆ. ಅಂದ್ರೆ ಅದರ ಟೈಮ್ ಲಿಮಿಟ್ ಇರುವುದಿಲ್ಲ, ನಾವು ನಮಗೆ ಬೇಕಾದಂತೆ ಆ ಮೊಬೈಲ್ ಇದನ್ನು ಉಪಯೋಗಿಸ್ಕೊಂಡು ಕಲಿತಾ ಇದ್ದೇವೆ. ನಾವು ಇದನ್ನು ಒಳ್ಳೆಯದಕ್ಕಾಗಿಯೇ ಉಪಯೋಗಿಸ್ಕೊಳ್ಬೇಕು. ಬಹಳ ಸಂತೋಷ ಮೀನಾಕ್ಷಿ ತಿಮ್ಮಣ್ಣ ಭಟ್ ಅವರೇ, ಕೃಷಿಯ ಜೊತೆ ಜೊತೆಗೆ ಸಮಾಜ ಸೇವೆಯಲ್ಲಿಯೂ ಕೂಡ ನೀವು ತೊಡಗಿಸಿಕೊಂಡಿದ್ರಿ. ಸಾಕಷ್ಟು ಸವಾಲುಗಳನ್ನು ಎದುರಿಸಿಯೂ ಕೂಡ ಜೀವನವನ್ನ ಸುಂದರವಾಗಿ ರೂಪಿಸಿಕೊಳ್ಳಬಹುದು ಎನ್ನುವಂತಹದ್ದು ನಿಮ್ಮ ಅಭಿಮತ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು. ಇದುವರೆಗೂ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ರೈತ ಮಹಿಳೆಯ ಸವಾಲುಗಳು ಈ ಕುರಿತು ಯಲ್ಲಾಪುರ ಬಿಸ್ಕೋಡದ ಮೀನಾಕ್ಷಿ ತಿಮ್ಮಣ್ಣ ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಈಗ ಜನಪದ ಸಂಗೀತದಲ್ಲಿ ಸುಂದರವ ಮೈತ್ರಿ ಮತ್ತು ಸಂಗಡಕರಿಂದ ಚೌಡಿಕೆ ಪದಗಳು. ಮದಲಿಗೆ ನೆನಿವೆ ನಾದಿ ಸಕ್ಕಿನ ಮದಲಿಗೆ